ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ಮಿಶ್ರ ಬೆಳೆಗಳ ಕುರಿತು ಜೊಯಿಡಾ ತಾಲೂಕು ಗುಂದದ ಸುಧಾಮ ದಾನಗಿರಿ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸುಧಾಮ ದಾನಗಿರಿ ಅವರಿದ್ದಾರೆ. ಇವರು ಜೊಯಿಡಾ ತಾಲೂಕಿನ ಗುಂದ ಗ್ರಾಮ, ಅಂದರೆ ಇದು ಗುಂದ ಊರಿನಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹಳ್ಳಿಯ ಪಕ್ಕದಲ್ಲಿ ಒಂದು ಮನೆ. ಕೃಷಿಯೊಳಗೆ ಇವರು ಅನೇಕ ಬೆಳೆಗಳನ್ನು, ಅಂದರೆ ಬಹು ಬೆಳೆ ಕೃಷಿ ಅಂತೇಳಿ ಅಂತೀವಿ, ಅದನ್ನು ಮಾಡುವಂಥವ್ರು. ಜೊತೆಗೆ ಅವರು ಸಂಗೀತಗಾರರು, ಯುವಕರು, ಉತ್ಸಾಹಿಗಳು. ಈ ಎಲ್ಲ ಕಾರಣಕ್ಕಾಗಿ ಅವರು ಕೃಷಿಯನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ಹಾಗಾಗಿ ಹೇಗೆಲ್ಲ ಬಹು ಬೆಳೆಯನ್ನು ಬೆಳೆಸಿದ್ದಾರೆ, ನೆರಳು, ಬೆಳಕು, ನೀರು, ಗೊಬ್ಬರ ನಿರ್ವಹಣೆ ಹೇಗೆ ಮಾಡ್ತಾರೆ, ಈ ನಿಟ್ಟಿನೊಳಗೆ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಸುಧಾಮ ಅವರು. ನಮಸ್ಕಾರ. ಈಗ ಎಷ್ಟು ಭೂಮಿ ನಿಮ್ಮದು, ಏನೇನು ಬೆಳೆ, ಯಾವಾಗಿಂದ ನೀವು ಕೃಷಿಯೊಳಗೆ ತೊಡ್ಕೊಂಡ್ರಿ? ನೀವು ನೋಡಿದರೆ ಸಾಕಷ್ಟು ಓದಿ ವಿದ್ಯಾವಂತನಾದಂಥ ಒಬ್ಬ ಯುವಕ ಅನಿಸುತ್ತೆ. ಸಂಗೀತದಲ್ಲಿ ಕೂಡ ಅಷ್ಟೇ ಒಲವನ್ನು ತಗೊಂಡಿದ್ದೀರಿ. ಹಾಗಾಗಿ ಸ್ವಲ್ಪ ಹೇಳಿ, ಬಂದು ನಿಮ್ಮ ಹಿನ್ನೆಲೆ ಕೂಡ ಬೇಕು ನಮಗೆ. ನಮ್ಮದು ಗುಂದ ಗ್ರಾಮ, ಜೊಯಿಡಾ ತಾಲೂಕಿನ ಒಂದು ಹಳ್ಳಿ. ನಮ್ಮ ಅಜ್ಜ ಮುತ್ತಜ್ಞ ಕಾಲದಿಂದ ಇಲ್ಲೇ ಒಂದು ಈ ಒಂದು ಪರಿಸರದಲ್ಲೇ ಜಮೀನನ್ನು ನೋಡಿಕೊಂಡು ಬಂದಂಥವರು. ನಮ್ಮದು ಒಂದು 12-15 ಎಕರೆವರೆಗಿನ ಒಂದು ಕಂಪೌಂಡ್ ಇದು. ಇಲ್ಲಿ ನಾವು ಮೊದಲೆಲ್ಲ ಗದ್ದೆಯನ್ನು ಮಾಡಿಕೊಂಡು ಬಂದಂಥವ್ರು. ಅಜ್ಜನ ಕಾಲದಲ್ಲಿ ಗದ್ದೆ ಇತ್ತು. ಇವಾಗ ನಾವೆಲ್ಲ ಕೆಲವೊಂದಷ್ಟು ಕೆಲಸಗಾರರ ತೊಂದರೆ ಇದೆಲ್ಲ ಕಾರಣಗಳಿಂದ ತೋಟವನ್ನು ಹಾಕಿದ್ದೀವಿ. ತೋಟದಲ್ಲಿ ಇವಾಗ ಮುಖ್ಯ ಬೆಳೆಯಾಗಿ ನಾವು ಅಡಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಒಂದು ಪ್ರದೇಶದಲ್ಲೇ ಬಂತು ಅಡಿಕೆ ತುಂಬ ವಿಶೇಷವಾಗಿ ಪ್ರಮುಖ ಬೆಳೆಯಾಗಿ ನಾವು ಬೆಳ್ಕೊಂಡು ಬಂದಂಥವ್ರು. ಇದರ ಜೊತೆಗೆ ತೆಂಗು, ಬಾಳೆ, ಏಲಕ್ಕಿ, ಕಾಳುಮೆಣಸು. ಇವಾಗ ಸದ್ಯದಲ್ಲಿ ನಾವು ಇನ್ನೂ ಒಂದು 2-3 ಬೆಳೆಗಳನ್ನು ವಿಶೇಷವಾಗಿ ಅಂದರೆ ಅಗರ್ವುಡ್ಡು, ಕೋಕೋ, ವೆನಿಲ್ಲಾ ಇವನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ನಮ್ಮ ತಂದೆಯವರು ಒಂದು 15-20 ವರ್ಷಗಳ ಮೊದಲಿಂದ ಜೇನು ಕೃಷಿಯನ್ನು ಕೂಡ ಇದರ ಜೊತೆಗೆ ಮಾಡಿಕೊಂಡು ಬಂದಂಥವರು. ಹೈನುಗಾರಿಕೆ ಕೂಡ ಇದೆ ಇಲ್ಲಿ. ಪಶುಸಂಗೋಪನೆ ಅನ್ನೋದು ಏನು ವ್ಯವಸ್ಥೆಗಳು ಇಲ್ಲದೆ ಇದ್ದರೂ ಕೂಡ ಅದನ್ನು ವಿಶೇಷವಾಗಿ ಮಾಡಿಕೊಂಡು ಬಂದಿದ್ದೇವೆ. ಮನೆಗೆ ಮಾತ್ರ? ಹಾಂ, ಮನೆಗೆ ಮಾತ್ರ. ಮತ್ತು ಈಗ ಜೊತೆಗೆ ಇಲ್ಲಿ ಶಿಕ್ಷಕರು ಮತ್ತು ಏನು ಕೆಲಸಗಾರರು, ಒಂದಷ್ಟು ನೌಕರರು, ಇವರೆಲ್ಲ ಯಾರ್ಯಾರು ಇಲ್ಲಿ ಹೊರಗಿಂದ ಬಂದಂಥವರಿಗೆ ಹಾಲು ಬೇಕು ಅಂದಾಗ ನಾವು ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಈಗ ನಿಮಗೆ ತಿಳುವಳಿಕೆ ಬಂದಾಗಿಂದ ಕೃಷಿಯೊಳಗೆ ಏನೆಲ್ಲ ಬದಲಾವಣೆ ಹಾಕೊಂತ ಬಂತು. ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಸ್ವಂತ ದುಡಿಮೆಗಳು ಮಾಡಲೇಬೇಕು ಅನ್ನುವಂತ ಒಂದು ವ್ಯವಸ್ಥೆ ಇತ್ತು. ಗದ್ದೆಯನ್ನ ಮಾಡಿಕೊಂಡು ಅದನ್ನ ನಿರ್ವಹಣೆ ಮಾಡೋದೇ ಕಷ್ಟ ಅನ್ನುವಂಗಿತ್ತು. ಇವಾಗೆಲ್ಲ ಹಾಗಿಲ್ಲ, ನಾವು ತೋಟವನ್ನ ಕಾಲಕ್ರಮೇಣ ಈಗ ಏನು ಒಂದು ಬದಲಾವಣೆ ಮಾಡಬೇಕು ಆ ರೀತಿಯಾಗಿ ಕೆಲವೊಂದು ಉಪಕರಣಗಳನ್ನ ಬಳಕೆ ಮಾಡಿಕೊಳ್ಳೋದು, ಹೀಗೆ ಒಂದೊಂದೇ ಬದಲಾವಣೆಗಳಾಗ್ತಾ ಬಂದಿದೆ. ಉದಾಹರಣೆಗೆ ಈಗ ನಾವು ಅಡಿಕೆ ಸುಲಿಯುವ ಮಿಷನ್ ಮೊದಲು ಕೈಯಿಂದನೇ ಸುಲಿಬೇಕಿತ್ತು, ಇವಾಗ ಅದನ್ನ ನಾವು ಮಷಿನ್ ಮೂಲಕ ಸುಲಿಯೋದು. ಮತ್ತೆ ಈಗ ಕೊಳೆಗೆ ಔಷಧಿ ಹೊಡೆಯೋದು ಅದಕ್ಕೆ ಒಂದು ಮಿಷನ್ ಬಂದಿದೆ. ನನ್ನ ತಿಳುವಳಿಕೆ ಬಂದಾಗಿಂದ ಈಗ ಸುಮಾರಷ್ಟು ಬದಲಾವಣೆಗಳು ಆಗಿದೆ. ಇವತ್ತಿಗೂ ಕೂಡ ನಿಮಗೆ ಅತ್ಯಂತ ಇಷ್ಟವಾಗಿ ಬೆಳೆದಂತ ಬೆಳೆ ಅಂದ್ರೆ ಅಡಿಕೆನೆ? ಅಡಿಕೆ. ಅಡಿಕೆ ಎಷ್ಟು ಎಕರೆ ಇಲ್ಲಿ ನಮ್ದು? ಪೂರ್ತಿ ತೋಟಗಳು 12 ಎಕರೆನು ಅಡಿಕೆ ತೋಟವೇ. ಅದರ ಮಧ್ಯದಲ್ಲಿ ಈ ಉಪ ಬೆಳೆಗಳಾಗಿ ಬಾಳೆ ತೆಂಗು ಏನಿದೆ ಅಲ್ಲ ಅದನ್ನೆಲ್ಲ ಮಧ್ಯ ಮಧ್ಯದಲ್ಲಿ ನಾವು ಬೆಳೆಸ್ಕೊಂಡು ಬಂದಿದ್ದು, ಅದರ ಮುಖ್ಯ ಬೆಳೆಯಾಗಿ ನಾವು ಅಡಿಕೆಯನ್ನು ಇಟ್ಕೊಂಡಿದ್ದು. ಅಡಿಕೆಗೆ ಈಗ ಎಷ್ಟು ವರ್ಷ ಆಯ್ತು ಹಾಕಿ, ಎಷ್ಟು ವಯಸ್ಸಾಗಿ? ನಮ್ಮ ಅಜ್ಜನ ಕಾಲದಿಂದನೂ ಅಡಿಕೆ ತೋಟ ಮಾಡ್ಕೊಂಡು ಬಂದಿದ್ದು. ನನಗೆ ಈಗ 32 ವರ್ಷ. ಈ 32 ವರ್ಷ ಅದಕ್ಕೂ ಮುಂಚಿತವಾಗಿಯೂ ಕೂಡ ತಂದೆಯವ್ರ ಕಾಲದಿಂದನೂ ಅಡಿಕೆ ಮರಗಳು ಇದೆ. ಅವಾಗ ಸ್ವಲ್ಪ ಇತ್ತು, ಜಾಸ್ತಿ ಈಗ ಜಾಸ್ತಿ ಆಗಿದೆ. ಅವಾಗ ಎಷ್ಟಿತ್ತು? ಅವಾಗ ಒಂದು 2 ಎಕರೆ ಕಂಪೌಂಡ್ ಅಷ್ಟೇ. ಯಾಕಷ್ಟೊಂದು ಒಲವು ಬರ್ತಾ ಇದೆ ಅಡಿಕೆಗೆ? ಮುಖ್ಯವಾಗಿ ಅದನ್ನೇ ನಾವು ಈಗ ನಂಬ್ಕೊಂಡು ಬಂದಿದ್ದು. ಅದನ್ನು ಮಾಡೋದು ಅಂತೇಳಿ ನಮ್ಗೆ ಹಿರಿಯವರು ಒಂದು ಹಾಕಿಕೊಟ್ಟ ಪದ್ಧತಿ ಏನು ಅವ್ರು ನಡೆಸ್ಕೊಂಡು ಬಂದಿದ್ದು, ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸಕ್ತಿ. ಮತ್ತೆ ಅದರಲ್ಲಿ ನಮಗೆ ಯಾವತ್ತೂ ತೊಂದರೆ ಆಯಿತು, ನಾವು ಅಡಿಕೆಯನ್ನ ನಂಬಿ ಮೋಸ ಹೋದ್ವಿ ಅನ್ನುವಂಥದ್ದು ನಮಗೆ ಯಾವ ಕಾಲಕ್ಕೂ ಆಗಿದ್ದಿಲ್ಲ. ಇಲ್ಲಿಯ ವಾತಾವರಣಕ್ಕೆ ಅಡಿಕೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಕಾರಣದಿಂದ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಆಸಕ್ತಿ ನಮ್ಮಲ್ಲೂ ಮೂಡ್ತು. ಅವ್ರು ಹಾಕಿಕೊಟ್ಟ ಒಂದು ದಾರಿ ಅಂತ ಹೇಳ್ಬಹುದು. ಇಷ್ಟೆಲ್ಲ ಬಹು ಬೆಳೆಯನ್ನ ಹಾಕಿದಾಗ ನಿರ್ವಹಣೆ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಅದಕ್ಕೆ ಕಸ ಕಡ್ಡಿ ಅಷ್ಟೆಲ್ಲ ಬೆಳೆ ಕಾಯಿಗಳು ಬೀಳ್ತಾ ಇರ್ತವು, ಗಿಡಗಳು ಉರುಳ್ತಾ ಇರ್ತವು, ರೆಂಬೆ ಕೊಂಬೆಗಳು ಕಳಿಸ್ತಾ ಇರ್ತವು, ಹೇಗೆಲ್ಲ ನಿರ್ವಹಣೆ? ಆ ರೀತಿ ಒಂದು ಮರ ಹೋಯ್ತು ಅಂದ್ರೆ ನಾವು ಅದ್ರ ಬದಲಿಗೆ ಒಂದು 2 ನೆಡಬೇಕು ಅನ್ನುವಂಥ ಆಸಕ್ತಿ ನಮ್ಮ ಮನೆತನದಲ್ಲಿ ಇರೋದ್ರಿಂದ ಅದು ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ. ಮತ್ತೆ ಈಗ ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಹೊರಗಡೆ ಒಂದು 20 ವರ್ಷ ಹೊರಗಡೆ ಎಲ್ಲ ನೋಡಿದ್ದಿದೆ. ಅಲ್ಲಿ ಏನು ಉದ್ಯೋಗಕ್ಕಾಗಿ ನಾವು ಬೆಂಗಳೂರು ಹೋಗ್ಬೇಕು, ಮುಂಬೈ ಹೋಗ್ಬೇಕು ಅನ್ನೋ ವಾತಾವರಣ ಈಗ ಎಲ್ಲ ಕಡೆ ಮೂಡ್ತಾ ಇದೆ. ಆದ್ರೆ ನಮಗೆ ಅಲ್ಲಿಗಿಂತನೂ ಇಲ್ಲಿಯೇ ಜಾಸ್ತಿ ಸುಖ. ಮತ್ತೆ ಅಲ್ಲಿ ನಾವು ದಿನವಿಡೀ ಬೆಳಗ್ಗೆ 1-6 ಗಂಟೆಗೆ ಎದ್ದು ಕೆಲಸ ಮಾಡ್ಲಿಕ್ಕೆ ಹೊರಟ್ವಿ ಅಂದ್ರೆ ರಾತ್ರಿ 8 ಗಂಟೆ ಆದ್ರೂ ನಾವು ಮನೆಗೆ ಬರ್ಲಿಕ್ಕೆ ಪುರ್ಸೋತಿರೋದಿಲ್ಲ. 1-8 ತಾಸು ಕಂಟಿನ್ಯೂ ನಾವು ದುಡಿಲೇಬೇಕು. ಆದ್ರೆ ಇಲ್ಲಿಯ ವಾತಾವರಣ ಹಾಗಿಲ್ಲ. ನಾವು ದಿನಕ್ಕೊಂದು 2 ಗಂಟೆ ಕೆಲಸ ಮಾಡಿದ್ರು ಅವರು ಏನ್ ದುಡಿತಾರೋ ಅಷ್ಟನ್ನ ದುಡಿಬಹುದು ಅನ್ನೋ ವಿಶ್ವಾಸ ನಮಗಿದೆ. ಅದಲ್ಲದೆ ನಾವು ಒಂದು ಯಾರಂದೋ ಕೆಳಗೆ ಕೆಲಸ ಮಾಡಬೇಕಾಗತ್ತೆ, ಅವ್ರು ಹೇಳ್ದ ಕೇಳಬೇಕು, ಅಲ್ಲಿ ಏನು ಅವರು ನಮಗೆ ಯಾವ ರೀತಿಯಲ್ಲಿ ಕೆಲಸವನ್ನು ಹೇಳ್ತಾರೋ ಅದೇ ರೀತಿಯಾಗಿ ಮಾಡಬೇಕು, ಮಾಡದೇ ಇದ್ದಲ್ಲಿ ಬಯಸ್ಕೊಳ್ಬೇಕು. ಇದೆಲ್ಲ ಯಾವುದೇ ಒತ್ತಡಗಳು ನಮಗಿಲ್ಲ. ನಾವೇ ಈಗ ಪ್ರತಿನಿತ್ಯ 10 ಜನರಿಗೆ ಕೆಲಸ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಈಗ ಒಂದು ಕೃಷಿಯಲ್ಲಿ ನಂಬಿಕೊಂಡು ಮುಂದುವರಿತಾ ಇದ್ದೇವೆ. ಹಾಗಾಗಿ ನಮಗೆ ಇದರಲ್ಲಿ ಮೋಸ ಆಗಿದ್ದೂ ಇಲ್ಲ ಇದುವರೆಗೆ, ಮತ್ತೆ ತೊಂದರೆಗಳು ಅನಿಸಿದ್ದು ಇಲ್ಲ. ಮತ್ತೆ ಶುದ್ಧವಾದ ವಾತಾವರಣ, ಯಾವುದೇ ರೀತಿಯಾದಂತಹ ಕಲುಷಿತ ವಾತಾವರಣಗಳಿಲ್ಲ, ಎಲ್ಲ ರೀತಿಯಿಂದ ಅನುಕೂಲ ಅಂತ ಹೇಳ್ಬಹುದು. ಈಗ ನೀರಿನ ನಿರ್ವಹಣೆ ಆಗ್ಬೋದು, ಗೊಬ್ಬರ ನಿರ್ವಹಣೆ, ಕೀಟ ರೋಗ, ಮತ್ತೆ ದಿನಾನು ಅದ್ರ ಜೊತೆ ನಾವು ಅಡ್ಡಾಡ್ಕೊಂತ ಇದ್ದಾಗ ಗಿಡ ತ ಹೇಳ್ತಾ ಇರತ್ತೆ ಖುಷಿಯಿಂದ ಇದೀನೋ ಅಥವಾ ಏನರ ಬಳಲ್ತಾ ಇದ್ದೀನೋ ಅಂತ, ಅದು ಕೂಡ ಬೇಕಾಗುತ್ತೆ. ಮತ್ತೆ ನೀವೆಲ್ಲರೂ ಕೂಡು ಕುಟುಂಬದಲ್ಲಿ, ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಕಳು ಎಲ್ಲರೂ ಜೊತೆಗೆ ಇದ್ದೀರಿ, ಇದು ಹೇಗೆ ಅನುಕೂಲ ಅನ್ನುವಂಥ? ಇಲ್ಲ, ಇದು ತುಂಬಾ ನಮಗೆ ಅನುಕೂಲ. ನಿಜವಾಗ್ಲು ನೀವು ಹೇಳಿದ್ದು, ಈಗ ಎಲ್ಲ ತುಂಡು ಕುಟುಂಬಗಳೇ ಜಾಸ್ತಿ, ತಂದೆ ತಾಯಿ ಒಬ್ಬ ಮಗ ಈ ರೀತಿ ಕುಟುಂಬಗಳೇ ಜಾಸ್ತಿ. ಈಗ ಹೆಚ್ಚಿನದಾಗಿ ಆ ಮಕ್ಕಳು ಕೂಡ ಬೇರೆ ಕಡೆ ಉದ್ಯೋಗವನ್ನು ಅರಸಿಕೊಂಡು ಹೋಗೋದು, ತಂದೆ ತಾಯಿ ಇಬ್ಬರೇ ಮನೆಯಲ್ಲಿ ಇರುವಂಥದ್ದು. ಆಲ್ಮೋಸ್ಟ್ 80% ಇದೇ ರೀತಿ ವಾತಾವರಣ ಇದ್ದಂಗಿದೆ ಇವಾಗ. ಆದರೆ ನಮ್ಮಲ್ಲಿ ಆ ರೀತಿ ಇಲ್ಲ. ಏನಾಗಿದೆ ಅಂದರೆ ನಾವು ಒಂದು 13 ಜನ ಇದ್ದೀವಿ ಈ ಮನೆಯಲ್ಲಿ, ಚಿಕ್ಕಪ್ಪಂದರು ಅವ್ರ ಮಕ್ಕಳು ತಂದೆ ತಾಯಿ ಹೀಗೆಲ್ಲ ಇರೋದ್ರಿಂದ ನಾವು ಇವತ್ತು ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ಇದೆ ನಮ್ಗೆ ಹೋಗಬೇಕು ಅಂದರೆ ನಾವು ಹೋಗ್ಬೋದು. ಮತ್ತೊಬ್ಬರು ಮನೆಯಲ್ಲಿ ಇವಾಗ ನಮಗೆ ಕೆಲಸಕ್ಕೆ ಇವತ್ತೇ ಜನ ಬರ್ತಾರೆ, ಅವರನ್ನ ಹೇಗಪ್ಪ ನೋಡ್ಕೊಳ್ಳೋದು, ತೋಟದ ನಿರ್ವಹಣೆ ಹೇಗೆ ಮಾಡೋದು, ಇವತ್ತು ಈ ಬೆಳೆ ಕಟಾವಿಗೆ ಬಂದಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ, ಅದನ್ನು ಮಾಡಬೇಕಲ್ಲ, ನಮ್ಗೆ ಇವತ್ತು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗಳಿಲ್ಲ. ನಾವು ಹೋದರೂ ಕೂಡ ಇನ್ನೊಬ್ರು ಇಲ್ಲಿ ಇದ್ದು ಮಾಡ್ತಾರೆ. ಮತ್ತೆ ಏನೇ ಒಂದು ಕೆಲಸ, ಈಗ ಒಂದು 4 ಜನ ಮಾಡುವಂತಹ ಕೆಲಸ ಒಬ್ಬರ ಹತ್ರ ಆಗೋದಿಲ್ಲ ಅಂದಾಗ ನಾವು ಮನೆಯವರೇ ಕೂಡ ಎಲ್ಲರೂ ಹೋಗಿ ಆ ಕೆಲಸವನ್ನು ನಿಭಾಯಿಸ್ಕೊಂಡು ಬರ್ಬೋದು. ಮತ್ತೊಬ್ರು ಇಲ್ಲ, ನೌಕರಿ ಇದು ಬರಲಿಲ್ಲ ಅನ್ನುವಂಥ ಸಮಸ್ಯೆಗಳು ನಮಗಾಗಲಿಲ್ಲ. ಮತ್ತೆ ಎಲ್ಲರೂ ಒಟ್ಟಾಗಿರೋದ್ರಿಂದ ಒಂಥರ ಹಬ್ಬದ ವಾತಾವರಣವೇ ಜಾಸ್ತಿ ನಮಗೆ. ಹೊಸ ತಂತ್ರಜ್ಞಾನ ಕೂಡ ಬಹಳ ಮುಖ್ಯ ಅಂತ. ಈ ನೀರನ್ನು ಹಾಯಿಸ್ಲಿಕ್ಕೆ ಮುಂಚೆ ಒಂದು ಆಳು ಹೋಗ್ತಿತ್ತು, ನೀರು ಬಿಡ್ತಿತ್ತು, ಒಂದು ಇನ್ನೊಂದು ಕಡೆ ಹೊಳಸ್ಬೇಕು, ಇಂಥವೆಲ್ಲ ಇತ್ತು. ಈಗ ಒಂದು ಬಟನ್ ಹಾಕಿದ್ರೆ ಸಾಕು ಎಲ್ಲ ತೋಟಕ್ಕೆ ನೀರು ಹೋಗುವಂಥದ್ದು, ಒಂದು ಬಟನ್ ಹಾಕಿದ್ರೆ ಸಾಕು ಸಾಕು ಅಂತ ನಿಲ್ಲಿಸುವಂಥದ್ದು ಆಗಿರ್ಬೋದು. ಇವೆಲ್ಲವೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ ಕಾಲಕ್ಕೆ ತಕ್ಕ ಹಾಗೆ. ಹೌದು, ನಾವು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ, ಮಾಡ್ಕೊಳ್ಳೇಬೇಕಾಗತ್ತೆ. ಅಂದರೆ ಈ ಒಂದು ಎಲ್ಲ ಕಡೆ ನಮಗೆ ಹೋಗಿ ಪ್ರತಿ ಗಿಡದಕ್ಕೂ ನೀರು ಬಿಟ್ಟು ಬರಲಿಕ್ಕೆ ಸಾಧ್ಯತೆಗಳಿಲ್ಲ. ಮತ್ತು ಜಮೀನಿನ ವಿಸ್ತೀರ್ಣವು ಒಂದು ಸ್ವಲ್ಪ ಜಾಸ್ತಿ ಆದಾಗ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು ಅನಿವಾರ್ಯ. ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಈಗ ಒಂದು ನಾವು ಕರೆಂಟ್ ಇದ್ದಾಗಲೇ ಆ ಕೆಲಸವನ್ನು ಮಾಡ್ಕೊಳ್ಬೇಕು, ಆವಾಗಲೇ ನಾವು ಪ್ರತಿ ಗಿಡಕ್ಕೂ ಹೋಗಿ ನೀರು ಬಿಡಬೇಕು ಅನ್ನೋ ವ್ಯವಸ್ಥೆಗಳಿಲ್ಲ. ಕರೆಂಟ್ ಬಂತು, ಒಂದು 15 ನಿಮಿಷ ನಾವು ಅದನ್ನು ಚಾಲು ಮಾಡಿದರೂ ಎಲ್ಲ ಗಿಡಕ್ಕೂ ನೀರು ಮುಟ್ಟಿಸ್ಬೋದು ಈ ಒಂದು ವ್ಯವಸ್ಥೆಯಿಂದ. ಇದು ತುಂಬ ಅನುಕೂಲ ಕೃಷಿ ಪದ್ಧತಿಯಲ್ಲಿ. ಉಳುಮೆ ಮಾಡೋದು ಅಂಥದ್ದೇನಿರಲ್ಲ ಮತ್ತೆ? ಇಲ್ಲ, ಆ ರೀತಿ ಅಂದರೆ ಈಗ ನಾವು ತೋಟದ ನಿಗಾವಣೆ ಅಂದರೆ ಈಗ ಅಡಿಕೆ ತೋಟದ ವಿಚಾರದಲ್ಲಿ ಈಗ ಡಿಸೆಂಬರಿಂದ ಶುರು, ನಮಗೆ ನವಂಬರ್ ಡಿಸೆಂಬರಿಂದ ಅಡಿಕೆ ಕಟಾವಿಗೆ ಬರುತ್ತೆ. ಅದರ ನಂತರದಲ್ಲಿ ನಾವು ಎಲ್ಲ ಅಡಿಕೆ ಕೊಯ್ದಾಯಿತು ಹೇಳಿದ್ಮೇಲೆ ಒಂದು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಅದಕ್ಕೆ ಒಂದು ಗೊಬ್ಬರ ಕೊಡೋದು, ನೀರು ಕೊಡೋದು, ಆ ಟೈಮಲ್ಲಿ ಒಂಚೂರು ಜಾಸ್ತಿ ಕೆಲಸಗಳು. ಅದಾದ ನಂತರ ನಮಗೆ ಈಗ ಮೇದಿಂದ ಇಲ್ಲಿವರೆಗೂ ಯಾವುದೇ ಕೆಲಸಗಳು ವಿಶೇಷವಾಗಿ ಇಲ್ಲ. ತೋಟದ ನಿಗಾವಣೆ ಮಾತ್ರ ಏನು ಆಗಿದೆ ಹೋಗಿ ಬರೋದು ಅಷ್ಟೇ. ಈಗ ಇನ್ನಿನ ಮೇಲಿಂದ ಅಡಿಕೆ ಬೀಳೋದೆಲ್ಲ ಶುರು ಆಗುತ್ತೆ, ಅದನ್ನು ಹೆಕ್ಕೊಂಡು ಬರೋದು ಬಿಟ್ಟರೆ ಇನ್ನೊಂದು ನವಂಬರ್ ಡಿಸೆಂಬರಿಂದ ಅಡಿಕೆ ಕೊಯ್ಲು ಅನ್ನೋದು ಶುರು ಆಗುತ್ತೆ. ಅಂದ್ರೆ ಉಳುಮೆ ಅಂದರೆ ಟಿಲ್ಲಿಂಗ್ ಅಂತ ಭೂಮಿ ಸ್ವಲ್ಪ ಅಡ್ಡುದು ಅಂತ. ಅದು ಈಗ ಗೊಬ್ಬರ ಹಾಕೋ ಟೈಮಲ್ಲಿ ಮಾತ್ರ ನಾವು ಅದನ್ನು ಅಗತ ಮಾಡಿ ಪ್ರತಿ ಮರಕ್ಕೂ ಅಗತ ಮಾಡಿ ಗೊಬ್ಬರವನ್ನು ಹಾಕೋದು ಅಷ್ಟೇ. ಯಾವ ಗೊಬ್ಬರ ಹಾಕ್ತೀರಿ, ಎಷ್ಟು ಹಾಕ್ತೀರಿ, ಹೆಂಗೆ ಹಾಕ್ತೀರಿ? ನಾವು ಸಾವಯವ ಗೊಬ್ಬರವನ್ನೇ ಜಾಸ್ತಿಯಾಗಿ ಬಳಸೋದು. ಸಗಣಿ ಗೊಬ್ಬರ ಕಂಪಲ್ಸರಿ ಹಾಕೋದೆ, ಅದರ ಜೊತೆಗೆ ಈಗ ಸಾವಯವವಾಗಿ ಬರುವಂಥ ಯಾವುದಾದ್ರೂ ಗೊಬ್ಬರಗಳಿದ್ದರೆ ಅದನ್ನು ಬಳಕೆ ಮಾಡ್ತೀವಿ. ನಾವು ಈಗ ಭೂಮಿ ಶಕ್ತಿ ಅನ್ನೋ ಒಂದು ಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದೀವಿ. ಕೊಂಡ್ಕೊಳ್ತೀರಿ ಇದನ್ನು? ಹಾಂ, ಅದನ್ನು ಕೊಂಡ್ಕೊಳ್ತೀವಿ. ಇನ್ನು ಕುರಿ ಗೊಬ್ಬರ ಎಲ್ಲಾದರೂ ಸಿಕ್ತು ಅಂದರೆ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಆದರೆ ನಾವು ಜಾಸ್ತಿಯಾಗಿ ನಮ್ಮ ಒಂದು ತೋಟದಲ್ಲಿ ಬಳಕೆ ಮಾಡೋದು ಸಗಣಿ ಗೊಬ್ಬರ ಮಾತ್ರ. ಅಂದರೆ ಒಂದು ಗಿಡಕ್ಕೆ ಇಷ್ಟು, ಒಂದು ಬುಟ್ಟಿ? ಹಾಂ, ಒಂದು ಬುಟ್ಟಿಯನ್ನು ಹಾಕ್ತೀವಿ ಕಂಪಲ್ಸರಿ, ಒಂದು ಬುಟ್ಟಿ ವರ್ಷಕ್ಕೊಂದು ಸಾರಿ? ವರ್ಷಕ್ಕೊಮ್ಮೆ. ಅದೇನು ಕಂತೇನು ಮಾಡಲ್ಲ? ಇಲ್ಲ ಇಲ್ಲ, ಅಂದರೆ ನಾವು ಎಲ್ಲ ಟೈಮಲ್ಲೂ ಅದು ಈಗ ಸಾಧ್ಯ ಆಗತ್ತೆ ಅನ್ನೋದಿಲ್ಲ. ಈಗ ಸ್ವಲ್ಪ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಒಂದು ಎರಡು ಭಾಗವನ್ನು ಮಾಡಿ ಈ ಭಾಗಕ್ಕೆ ಈ ವರ್ಷ ಹಾಕೋದು ಮತ್ತು ಉಳಿದ ಭಾಗಕ್ಕೆ ಮುಂದಿನ ವರ್ಷ, ಹೀಗೆ ನಾವು ಅದರಲ್ಲಿ ಪಾಲ್ ಮಾಡಿಕೊಂಡು ಮಾಡ್ತೀವಿ. ಈ ತೋಟಗಾರಿಕೆ ತ್ಯಾಜ್ಯಗಳು ಇರ್ತವೆ, ಅವುಗಳ ನಿರ್ವಹಣೆ ಹೇಗೆ? ಅದನ್ನು ಕೂಡ ನಾವು ಒಂದು ಕಡೆ ಎಲ್ಲ ಶೇಖರಣೆ ಮಾಡಿ ಮತ್ತು ಈ ಗೊಬ್ಬರವನ್ನು ಹಾಕ್ತೀವಲ್ಲ, ದನದ ಗೊಬ್ಬರವನ್ನು ಹಾಕಲಿಕ್ಕೆ ಒಂದು ಗೊಬ್ಬರ ಗುಂಡಿ ಅಂತ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಅದನ್ನು ತಂದು ಶೇಖರಣೆ ಮಾಡಿ ಅದನ್ನು ಮತ್ತೆ ಕೊಳಿಸಿ ಪುನರ್ ಬಳಕೆ ಮಾಡ್ತೀವಿ ಅದನ್ನು. ಎರೆಗೊಬ್ಬರ ಮಾಡಲಿಕ್ಕೆ ಸಾಧ್ಯತೆ ಇದೆ? ಓ, ಸಾಧ್ಯತೆ ಇದೆ, ಮಾಡ್ತೀವಿ ನಾವು ಅದನ್ನು ಕೂಡ. ಅದೇ ಮಾಡಿದ್ವಿ, ಇವಾಗ ಒಂಚೂರು ಸ್ವಲ್ಪ ತೊಂದರೆ ಆಗಿದೆ, ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದು. ಹೀಗೆ ಅದು ಸರಿ ಬಂತು ಅಂದರೆ ನಾವು ಅದನ್ನು ಬಳಕೆ ಮಾಡೋದು, ಇಲ್ಲಾಂದ್ರೆ ಬೇರೆ ಏನು ವ್ಯವಸ್ಥೆ ಇದೆ ಅದನ್ನು ಮಾಡ್ಕೊಳ್ಳೋದು, ಹೀಗೆ ಮಾಡ್ತಾ ಇದ್ದೀವಿ. ಅದು ಕೂಡ ನಾವು ಮಾಡಿದ್ದೀವಿ. ಅಡಿಕೆ ಬಿಟ್ಟರೆ ನಿಮಗೆ ಮುಖ್ಯ ಬೆಳೆ ಅಥವಾ ಒಂದು ಆರ್ಥಿಕ ಬೆಳೆ ಅಂತ ಯಾವುದಕ್ಕಂತ? ಕಾಳುಮೆಣಸು, ಬಾಳೆ, ತೆಂಗು ಇವೆಲ್ಲವೂ ಹೌದು. ಹೌದಲ್ಲ, ಇಷ್ಟೆಲ್ಲ ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭದೊಳಗೆ ಎಲ್ಲಾನು ಸುಖಾನ ಇದೆ ಅಂತಲ್ಲ, ನೈಸರ್ಗಿಕವಾಗಿ ಅನೇಕ ತೊಂದರೆಗಳು ಕೂಡ ಇರ್ತವೆ. ಅದು ಇದ್ದದೆ ಅಂದರೆ ಪ್ರಾಣಿ ಇರ್ಬೋದು, ಕಾಡು ಪ್ರಾಣಿ, ಕಾಡಿನ ಮಧ್ಯೆ ಅಂದ್ರೆ ಅವ್ರ ಜಾಗ ಬಂದು ನಾವು ತಗೊಂಡು ಮತ್ತೆ ಅವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಹೇಗಿದೆ ಅದಕ್ಕೆ? ಅದು ಇಲ್ಲಿ ಮಂಗಗಳ ಕಾಟ ತುಂಬಾ ಜಾಸ್ತಿ ಇದೆ, ಮತ್ತೆ ಒಂದ್ ಸ್ವಲ್ಪ ಜಿಂಕೆ, ಹಂದಿ ಇವೆಲ್ಲ ತುಂಬಾ ಇದೆ. ಅದಕ್ಕೆಲ್ಲ ನಾವು ಈಗ ಸೈಡ್ ಆಗಿ ಐಬೆಕ್ಸ್ ಬೇಲಿಯನ್ನ ಮಾಡ್ಕೊಂಡಿದ್ವಿ. ಈ ದೊಡ್ಡ ಪ್ರಾಣಿಗಳು ಯಾವುದು ಒಳಗೆ ಬರದೇ ಇರೋ ರೀತಿಯಲ್ಲಿ ಒಂದು ಕಂಪೌಂಡ್ ಅನ್ನ ಹಾಕೊಂಡಿದ್ವಿ. ಮಂಗಗಳ ಕಾಟವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಏನು ಬರ್ತವೆ, ಅಡಿಕೆಯನ್ನ ಮೇಲಿಂದ ಚೀಪಿ ಕೆಳಗೆ ಒಗೆಯೋದು ಈ ರೀತಿ ಮಾಡ್ತವೆ. ಅದನ್ನು ನಾವು ಓಡಿಸೋದು ಅಷ್ಟೇ ಬಿಟ್ಟರೆ ಬಾಕಿ ಏನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಆದರೂ ಏನು ತೊಂದರೆ ಇಲ್ಲ. ಈಗ ನಾವು ನಮಗೆ ಮತ್ತು ಅವರಿಗೆ ಎಲ್ಲ ಹೊಂದಾಣಿಕೆ ಆಗಿಬಿಟ್ಟಿದೆ. ಈಗ ತುಂಬ ವರ್ಷದಿಂದ ಇದೇ ನಡ್ಕೊಂಡು ಬಂದಿರೋದ್ರಿಂದ ಅಂಥ ಸಮಸ್ಯೆಗಳೇನಿಲ್ಲ. ಅಂದರೆ ಒಂದಿಷ್ಟು ಪರ್ಸೆಂಟೇಜ್ ಅವಕ್ಕೆ ಅವಕ್ಕೆ ಅವಕ್ಕೆ ಅಂತ ಬಿಡಬೇಕಾಗತ್ತೆ, ಅನಿವಾರ್ಯ. ಅದು ಓಡಿಸೋದಷ್ಟೇ ಬಿಟ್ಟರೆ ನಾವು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಮರದಿಂದ ಮರಕ್ಕೆ ಹಾರೋದು ನಮ್ಮ ಕಂಪೌಂಡ್, ಅದಕ್ಕೆ ಎಂತ ಕಂಪೌಂಡ್ ಅಂತಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಡಿಕೆ ಮರ ತುಂಬ ಹೈಟ್ ಹೋಗೋದ್ರಿಂದ ಅವ್ರಿಗೆ ಅನುಕೂಲ, ಅದು ನಮ್ಗೊಂದು ಸ್ವಲ್ಪ ಕಷ್ಟ. ಒಂದಷ್ಟು ಪರ್ಸೆಂಟೇಜ್ ಅನ್ನ ಅವರಿಗೆ ಅಂತೇಳಿ ತೆಗೆದಿಡೋದು ಅನಿವಾರ್ಯ. ಈ ಕಟಾವ್ ಮಾಡುವಂತ ಸಂದರ್ಭದೊಳಗಾಗ್ಬಹುದು, ಗೊಬ್ಬರ ಕೊಡೋದು, ಬೇರೆ ಬೇರೆ ಕೃಷಿ ಚಟುವಟಿಕೆ ಮಾಡುವಂತ ಸಂದರ್ಭದೊಳಗೆ ಆಳು ಕಾಳು ತಗೊಳ್ತೀರಿ? ಹೌದು, ತಗೊಳ್ತೀವಿ, ತಗೊಳ್ತೀವಿ. ಅನಿವಾರ್ಯನಾ? ನಿರಂತರವಾಗಿ ಒಂದಿಷ್ಟು ಜನ ಇದ್ದೇ ಇದ್ದಾರೆ. ಬರ್ತಾರೆ ನಮ್ ನಿರಂತರವಾಗಿ ನಾವು ಒಂದಷ್ಟು ಜನ ಇಲ್ಲೇ ಕೆಲ್ಸಕ್ಕೆ ಅಂತ ಹೇಳಿ ಬರೋರು ಇದ್ದಾರೆ. ಅದರ ಜೊತೆಗೆ ಅಡಿಕೆ ಈ ಕಟಾವಿನ ಸಮಯದಲ್ಲಿ ಅಡಿಕೆ ಸುಲಿಲಿಕ್ಕೆ ಒಂದಷ್ಟು ಜನ ಬೇಕು, ಮತ್ತೆ ಕೊಯ್ಲಿಕ್ಕೆ ಬೇಕು. ಅಲ್ಲಿಂದ ನಾವು ನಮ್ಮ ಜಮೀನು ಇರೋದು ಈಗ ಕೆಳಗಡೆಯಿಂದ ಮನೆಗೆ ತಂದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ಜನ ಬೇಕು. ಹೀಗೆ ಅದು ಆ ಸಮಯದಲ್ಲಿ ಒಂದಷ್ಟು ಕೆಲಸಗಾರರು ನಮಗೆ ಬೇಕೇ ಬೇಕು, ಅವ್ರನ್ನ ನಾವು ತಗೋತೀವಿ. ಅಲ್ಲಿ ಮಷಿನರಿ ಏನು ಉಪಯೋಗಿಸಲ್ಲ ನೀವು? ಟ್ರ್ಯಾಕ್ಟರ್ ಆಗಲಿ ಮಿನಿ ಟ್ರ್ಯಾಕ್ಟರ್ ಆಗಲಿ ಇಲ್ಲ, ಅದನ್ನ ಜೀಪ್ ಇದೆ ನಮ್ದು, ಅದನ್ನ ಬಳಸ್ಕೊಂಡು ನಾವು ಕೆಳಗಡೆ ತೋಟದಿಂದ ಇಲ್ಲಿ ಮನೆಗೆ ತಂದು ಹಾಕೋದು. ಇಲ್ಲಿ ಸೊಲಿಲಿಕ್ಕೆ ಜನರನ್ನ ತಗೊಂಡು ಬರ್ತೀವಿ, ಅದನ್ನ ಅಲ್ಲಿ ಸೊಲ್ದು ಅದರ ನಿಗಾವಣೆ ಮಾಡೋದು. ಈಗ ಹಸಿ ಅಡಿಕೆ ನಾವು ಕೊಯ್ದು ಅದನ್ನ ಬೇಯಿಸಿ ಮತ್ತೆ ಒಂದು ವಾರದ ತನಕ ಒಣಗಿ ಹಾಕಬೇಕು ಬಿಸಿಲಿಗೆ. ಕರೆಕ್ಟಾಗಿ ಒಂದು ವಾರ ಒಣಗಿಸಿದ ಮೇಲೆ ಅದು ರೆಡಿ ಆಗುತ್ತೆ. ಅದನ್ನು ಮತ್ತೆ ನಾವು ಡಿವೈಡ್ ಮಾಡ್ತೀವಿ, ಅದರಲ್ಲಿ ಕ್ವಾಲಿಟಿ ಅಂತ ಮಾಡ್ತೀವಿ, ಎರಡು ಮೂರು ಕ್ವಾಲಿಟಿಯನ್ನು ಮಾಡಿ ನಂತರ ಮಾರ್ಕೆಟಿಗೆ ಅದನ್ನು ಕೊಡೋದು. ಸಂಸ್ಕರಣೆ ಮಾಡುವಾಗ ಏನು ಕಾಳಜಿ ವಹಿಸಬೇಕಾಗುತ್ತೆ? ಬೇಕೇ ಬೇಕು ಅದು, ಅಂದರೆ ಬಿಸಿಲು ಸರಿಯಾಗಿ ಸಿಗಬೇಕು. ಅದಕ್ಕೆ ಸಂಜೆ ಹೊತ್ತು ಒಂದು 5 ಗಂಟೆ 6 ಗಂಟೆ ಆಗೋ ಹೊತ್ತಿಗೆ ಅದನ್ನು ಮುಚ್ಚಬೇಕು. ಅದು ಇಬ್ಬನಿ ತುಂಬ ಬಿದ್ದರೂ ಅಡಿಕೆ ಸರಿಯಾಗಲ್ಲ. ಅದು ಕರೆಕ್ಟಾಗಿ ನಾವು ಒಂದು 8 ದಿನ ಒಣಗಿಸಿದ ಮೇಲೆ ಅದು ಸರಿ ಕಲರ್ ಎಲ್ಲ ಬರುತ್ತೆ, ಮಾರ್ಕೆಟಿಗೆ ಕೊಡಲಿಕ್ಕೆ ಯೋಗ್ಯ ಅಂತ ಅನ್ಸ್ಕೊಳತ್ತೆ ಅದು. ಮತ್ತೆ ಬಾಳೆ ಅದಕ್ಕೆಲ್ಲ ಮಂಗನ ಕಾಟ ತುಂಬ ಇದೆ, ಬಾಳೆಗೆ ತುಂಬ ಇದೆ. ನಾವು ಅದಕ್ಕೆ ಈ ಮಾರ್ಕೆಟಲ್ಲಿ ನಮಗೆ ಚೀಲ ಸಿಗುತ್ತೆ, ಅದೊಂದು ಚೀಲ ಹಾಕಿ ಪ್ರತಿ ಕೊನೆಯನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ನಮಗೆ ಬಾಳೆಗೊನೆ ಸಿಗೋದಿಲ್ಲ. ಆ ರೀತಿ ಪರಿಸ್ಥಿತಿಗಳಿದೆ. ಮತ್ತೆ ಅದು ಸೈಜ್ ಎಷ್ಟು ಏನು ತೆಗೆದು ನೋಡುದು ಅಂತ ಏನು ಅವಶ್ಯಕತೆ ಇರಲ್ಲ. ಇಲ್ಲ, ಅದು ಗೊತ್ತಾಗತ್ತೆ ತುದಿ ಅದು ಸ್ವಲ್ಪ ವೀಕ್ ಆಗುತ್ತಾ ಬರುತ್ತೆ. ಅದು ಗೊತ್ತಾದ ಕೂಡಲೇ ನಮ್ಗೆ ಇದು ಇಲ್ಲ ಬೆಳೆದಿದೆ, ಇದನ್ನ ಕಟಾವ್ ಮಾಡಬಹುದು ಇವಾಗ ಅಂತ ಹೇಳಿ ನಾವು ನೋಡಿದ ಕೂಡಲೇ ಹೇಳ್ಬಹುದು, ಏನು ತೊಂದರೆಗಳಿಲ್ಲ. ಆ ಚೀಲ ಮತ್ತೆ ಮುಂದಿನ ಬೆಳೆಗೂ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ಇದೆ? ಬರತ್ತೆ ಬರತ್ತೆ. ಅದು ಈಗ ಮಂಗ ಅದಕ್ಕೆ ಬಂದು ಒಂದ್ 2-3 ಸಲ ಅದು ತೆಗಿಲಿಕ್ಕೆ ಬರುತ್ತೋ ಅಂತ ಹೇಳಿ ಟ್ರೈ ಮಾಡತ್ತೆ ಅದೊಂದು. ಆದ್ರೂ ನಾವು ಒಂದು 5-6 ಸಲ ಅದನ್ನ ಬಳಸಬಹುದು ಅದೇ ಚೀಲವನ್ನ. ಹಾ, ಮತ್ತೆ ಗಿಡ ಮುರಿಯುದು ಹಂಗೇನಾಗಲ್ಲ? ಇಲ್ಲ, ಆ ರೀತಿ ಏನು ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಗೋದಿರ ಇದ್ರೂ ಅದನ್ನ ನಾವು ಮ್ಯಾನೇಜ್ ಮಾಡಬಹುದು. ಸ್ವಲ್ಪ ಆಸರೆಗೆ ಕೋಲ್ ಕೊಟ್ಟು ಅಥವಾ ನೀರನ್ ಕೊಟ್ಟು ಆ ರೀತಿ ಮಾಡಿ ಅದನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು. ಇನ್ನ ಸಣ್ಣ ಪುಟ್ಟದ್ದು ಯಾವ್ಯಾವ ಹೇಳಿದ್ರು? ಯಾಲಕ್ಕಿ ಇದೆ, ಆಮೇಲೆ ಕೋಕೋ. ಈಗ ಸದ್ಯ ನಾವು ಈಗ ಒಂದು 3-4 ವರ್ಷಗಳಾಯ್ತು ಅಗರ್ ವುಡ್ ಅಂತೇಳಿ ಅದನ್ನು ಕೂಡ ಇಲ್ಲಿ ಹಾಕಿದ್ದೇವೆ. ನಮಗೆ ಅದ್ರ ಬಗ್ಗೆ ಪರಿಚಯ ಇರಲಿಲ್ಲ. ಹೊರಗಡೆ ಎಲ್ಲ ಮಾಡ್ತಾರೆ, ಶಿವಮೊಗ್ಗ ಸೈಡ್ ಎಲ್ಲ, ಚಿಕ್ಕಮಂಗ್ಳೂರು ಈ ಸೈಡ್ ತುಂಬಾ ಇದೆ ಅಂತ ಹೇಳಿ ನಾವು ಕೇಳಿದ್ವಿ. ಅವರು ಇಲ್ಲಿ ಬಂದರು, ಅದನ್ನ ಹಾಕಿ ಇದರಿಂದ ತುಂಬಾ ಅನುಕೂಲ ಇದೆ ಅಂತ ಹೇಳಿದ್ರು. ಈಗ ನಾವು ಅದು ಒಂದು 200 ಗಿಡವನ್ನ ಹಾಕಿದೀವಿ ಎಲ್ಲ. ಈಗ ಬೆಳೆ ಇನ್ನೂ ನಮಗೆ ಸಿಗದೆ ಅದನ್ನ ನಾವು ನೋಡಿಲ್ಲ, ಆದ್ರೆ ಅದರ ಪ್ರಕ್ರಿಯೆಗಳು ನಡೀತಾ ಇದೆ. ಅದಕ್ಕೇನೋ ಇಂಜೆಕ್ಷನ್ ಕೊಡಬೇಕು, ಏನೇನೋ ಹೇಳ್ತಾರೆ. ಇಂಜೆಕ್ಷನ್ ಕೊಡಬೇಕು, ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಒಂದು 2-3 ವರ್ಷದ ನಂತರ ಅದು ಅಗರ್ ಬರುತ್ತೆ, ಅದ್ರ ನಂತರ ಅದನ್ನ ನಾವು ಕಟಾವ್ ಮಾಡಿ ತಗೊಂಡೋಗೋದು ಅಂತ ಹೇಳೆಲ್ಲ ಹೇಳಿದ್ದಾರೆ. ನಾವು ಈಗ ಒಂದು ಸ್ಯಾಂಪಲ್ಗೆ ಒಂದು 3-4 ಗಿಡಕ್ಕೆ ಇಂಜೆಕ್ಷನ್ ಮಾಡಾಗಿದೆ, ನೋಡ್ಬೇಕು ಇನ್ನು ಏನು ಅಂತ ಹೇಳಿ. ಆದ್ರೆ ಅದರಿಂದ ಈಗ ತುಂಬಾ ಉಪಯೋಗ ಇದೆ ಅಂತ ಹೇಳಿ ಮೊನ್ನೆ ನಮ್ಮ ಇಲ್ಲಿಂದ ಎಲ್ಲ ರೈತರು ಹೋಗಿ ಅದರ ವೀಕ್ಷಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಪ್ರಕಾರವಾಗಿ ಮುಂದುವರಿಬಹುದು ಅಂತ ಹೇಳಿ. ಈಗ ಬೇರೆ ರೈತರ ಅನುಭವ ಹೇಗಿದೆ ಈ ಅಗಾರ್ ವುಡ್? ಯಾಕಂದ್ರೆ ಎಷ್ಟೋ ಸರಿ ಕಂಪ್ನಿ ಅವರು ಏನ್ ಹೇಳಿದ್ರು ಅದ್ರ ಹಂಗ ನಡ್ಕೊಳ್ಳಿಲ್ಲ ಇಂತನೂ ಇದೆ. ಆ ನಂತರ ಅವ್ರು ಬಂದು ಎಲ್ಲ ಖರೀದಿ ಮಾಡಿದ್ರು ಅನ್ನೋದು ಇದೆ. ಒಟ್ಟಾರೆ ಏನು ರೈತರ ಅನುಭವ ಇದೆ? ಇಲ್ಲ, ನಾವು ಕೇಳಿದ ಪ್ರಕಾರ ಚಿಕ್ಕಮಂಗ್ಳೂರು ಆ ಸೈಡ್ ಎಲ್ಲ ತುಂಬಾ ಜನ ಇದನ್ನ ಮಾಡಿದ್ದಾರೆ, ಅದರಿಂದ ತುಂಬಾ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಕೇಳಿದ್ವಿ. ಮೊನ್ನೆ ಸದ್ಯ ಒಂದು ಅಲ್ಲಿ ಸಮಾವೇಶ ಆಗಿತ್ತು, ಆ ಸಮಾವೇಶಕ್ಕೆ ಹೋಗಿ ಅಲ್ಲನ್ನ ರೈತರನ್ನ ಮಾತಾಡಿಸಿ ಅದರಿಂದ ಬೆಳೆಯನ್ನ ಪಡ್ಕೊಂಡವರನ್ನ ಕೂಡ ಸಂಪರ್ಕ ಮಾಡಿ ಬಂದಿದ್ದಾಗಿದೆ. ಹಾಗಾಗಿ ಅದರಿಂದ ಅನುಕೂಲಗಳಿದೆ ಇದೆ ಅಂತಾನೆ ಹೇಳ್ಬಹುದು. ಹೇಳಿ, ಅಲ್ಲಿ ರೈತರು ಏನ್ ಹೇಳಿದ್ರು ಈ ಬೆಳೆ ಬಗ್ಗೆ? ಇಲ್ಲ, ನಾವು ಅದನ್ನ ಮಾಡ್ಕೊಂಡು ನಮ್ಗೆ ಬೆಳೆಯನ್ನ ಪಡ್ಕೊಂಡಿದೀವಿ, ನಮ್ಗೆ ಇದರಿಂದ ಸಾಕಷ್ಟು ಲಾಭದಾಯಕ ಆಗಿದೆ. ನಾವು ಖರ್ಚು ಮಾಡಿದ್ಗಿಂತನೂ ಹೆಚ್ಚು ನಾವು ಪಡ್ಕೊಳ್ಬಹುದು ಅಂತ ಹೇಳೋ ಅಭಿಪ್ರಾಯ ಅವ್ರದ್ದು ಬಂದಿದೆ. ಅಂದ್ರೆ ನನಗೆ ಯಾಕೆ ಈ ಪ್ರಶ್ನೆ ಒತ್ತಿ ಒತ್ತಿ ಕೇಳ್ತಾ ಇದ್ದೀನಿ ಅಂದ್ರೆ, 100,000 ರೂಪಾಯಿ ಬೆಳೆ ಇದು ಅಂತಿದ್ರು, ಅನ್ಕೊಂಡಕ್ಕಿಂತ ಅಷ್ಟೇನೋ ಅಥವಾ ಇನ್ನು ಕಡಿಮೆ ಇದೆಯೋ? ಎಲ್ಲಾ ಬೆಳೆ ಹಂಗೆ ಇದು ಕೂಡ ಒಂದು ಬೆಳೆನೋ? ಅದೇ ನಾವು ಕೇಳಿದ್ದು ಹಾಗೆ 100,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಇಲ್ಲಿಯ ವಾತಾವರಣಕ್ಕೆ ಹೇಗಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಅದನ್ನ ಪಡ್ಕೊಂಡ ಮೇಲೆ ರೈತರು ಪಡ್ಕೊಂಡಿದ್ದಾರೆ ಇದರಿಂದ ಅಂತ ಹೇಳ್ಬೋದು. ಹೌದೌದು, ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇದು ಹೆಚ್ಚು ಮಳೆಯನ್ನ ಬಯಸಿ ಬೆಳೆಯುವಂತ ಬೆಳೆನ ಇದು? ನಮಗೆ ಅಂತ ಪರಿ ಕೆಲಸಗಳೇನಿಲ್ಲ ಇದಕ್ಕೆ. ನಾವು ನೆಟ್ ಮೇಲೆ ಅದು 1 ವರ್ಷ ರಕ್ಷಣೆ ಮಾಡ್ಕೊಂಡ್ಮೇಲೆ ಅದು ಮಳೆ ಈಗ ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳತ್ತೆ. ಇಲ್ಲಿ ತುಂಬಾ ಮಳೆ ಆಗಿದೆ, ಮಳೆ ಬೀಳದೇನು ಇರುವಂತಹ 1-2 ಸಂದರ್ಭಗಳಲ್ಲಿ ಆಗಿದೆ, ಆದ್ರೆ ಆ ಗಿಡಗಳಿಗೆ ಏನು ತೊಂದರೆ ಆಗ್ಲಿಲ್ಲ. ಮಳೆ ಬಿದ್ದು ಗೊತ್ತಿದೆ, ಅದಕ್ಕೆ ಮಳೆ ಇಲ್ದೇನು ಇರುವಂತ ಸಂದರ್ಭಗಳಲ್ಲಿ ಗಿಡ ಚೆನ್ನಾಗಿ ಆಗಿದೆ. ಅದಕ್ಕೆ ಈಗ ಇಂಜೆಕ್ಷನ್ ಮಾಡಿದ್ಮೇಲೆ 1-2 ವರ್ಷ ಆಯ್ತು ಅಷ್ಟೇ, ಇನ್ನೊಂದು 2 ವರ್ಷಕ್ಕೆ ಕಟಿಂಗ್ ಬರಬಹುದು. ಅವಾಗ ಅದೇನು ಅಂತ ಹೇಳಿ ನಮ್ಗೂ ನಮ್ ಸ್ವಂತ ಅನುಭವ ಇನ್ನೂ ಆಗ್ಲಿಲ್ಲ. ಅಂದ್ರೆ ಅದಕ್ಕೆ ಏನೇನು ಇದೆ, ಯಾವ ಯಾವಾಗ ಇಂಜೆಕ್ಷನ್ ಕೊಡಬೇಕು, ಬೆಳೆಯುವಂತ ಸಂದರ್ಭದೊಳಗೆ ಟಿಸಿಲ್ ಹೊಡೆಯುತ್ತೆ, ಟಿಸಿಲನ್ನ ಬರಲ್ದಂಗೆ ನೋಡ್ಕೋಬೇಕು, ಯಾಕಂದ್ರೆ ಟಿಂಬರ್ ಚಂದ ಒಂದೇ ಇರಬೇಕು, ಅದರಲ್ಲಿ ಜಾಸ್ತಿ ಅಗಾರ ಒಡ್ಡು ಸಿಗುತ್ತೆ, ಹಂಗಿದ್ದಾಗ ಮಾತ್ರ ಅನುಕೂಲ ಅಂತ. ಹೌದು ಹೌದು, ಇಲ್ಲ ಇಲ್ಲಿ ವಾತಾವರಣಕ್ಕೆ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ನಮಗೇನಂದ್ರೆ ಬೈಬ್ಯಾಕ್ ಪಾಲಿಸಿ ಒಳಗೆ ಒಪ್ಪಂದದ ಹಾಗೆ ಸರಿಯಾಗಿ ನಿರ್ವಹಣೆ ಮಾಡಬೇಕು, ಖರೀದಿ ಮಾಡಬೇಕು, ಖರೀದಿ ಮಾಡಬೇಕು, ಆ ರೀತಿ ಅನುಕೂಲಗಳು ನಮಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಸರಿಯಾಗಿ ಆಗಬೇಕು. 200 ಗಿಡದಲ್ಲಿ ಬರೀ 3 ಇಂಜೆಕ್ಷನ್ ಮಾಡಿ ಅಂತೀರಿ? ಇಲ್ಲ ಅದು ನೋಡೋಣ ಅಂತೇಳಿ, ಅದು ಆ ಸೈಜಿಗೆ ಬಂದಿದ್ದು ಒಂದು 2-3 ಗಿಡಗಳು ಮಾತ್ರ ಇತ್ತು. ಒಂದು ಎಷ್ಟು 36 ಬರಬೇಕು ಅನ್ನೋ ಒಂದು ಪದ್ಧತಿ ಒಳಗೆ 3-4 ಗಿಡಗಳಷ್ಟೇ ಬಂದಿತ್ತು. ಸ್ಯಾಂಪಲ್ಗೆ ಅದಷ್ಟೇ ನೋಡೋಣ ಅಂತೇಳಿ ನಾವು ಬಿಟ್ಟಿದ್ವಿ. ಇವಾಗ ತುಂಬಾ ಗಿಡಗಳೆಲ್ಲ ಅದೇ ರೀತಿ ಬಂದಿದೆ, ಅಂದ್ರೆ ಬೆಳವಣಿಗೆ ಹಂತದಲ್ಲೇ ಇದ್ವು ಇನ್ನು ಎಲ್ಲ ಗಿಡಗಳು. ಏಲಕ್ಕಿಯಲ್ಲಿ, ಏಲಕ್ಕಿಯಲ್ಲಿ ನಾವು ತುಂಬಾ ಇದೆ, ನಾವು ಈಗ ಸದ್ಯ ಬೇರೆ ಬೇರೆ ಸಸ್ಯ ಜಾತಿಗಳಲ್ಲಿ ಎಲ್ಲ ನೆಡೋಣ ಅಂತೇಳಿ ಎಲ್ಲ ಪ್ರತಿ ವರ್ಷ ಅದನ್ನ ಒಂದಷ್ಟು ನೆಡೋದೆ, ಕೆಲವೊಂದಷ್ಟು ಹೋಗತ್ತೆ, ಕೊಳತೆ ಹೋಗತ್ತೆ, ಹಾಳಾಗತ್ತೆ ಅಂತಿದ್ರು ಪ್ರತಿ ವರ್ಷ ಅದನ್ನ ನೆಡುವಂತ ಸಂಪ್ರದಾಯವನ್ನು ಇಟ್ಕೊಂಡಿದೀವಿ ನಾವು. ನಾವು ಮನೆ ಬಳಕೆಗಲ್ಲದೆ ಹೊರಗಡೆ ಮಾರಾಟ ಮಾಡ್ಲಿಕ್ಕೆ ಎಲ್ಲವನ್ನು ಬಳಸ್ತೀವಿ. ಅದನ್ನು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹಾಕಿಲ್ಲ? ಇಲ್ಲ, ದೊಡ್ಡ ಪ್ರಮಾಣ ಅನ್ನೋದಿಲ್ಲ, ನಾವು ಮನೆ ಬಳಕೆಗೆ ಮತ್ತೆ ಒಂದಷ್ಟು ಹೊರಗಡೆ ಮಾರಾಟ ಮಾಡೋದು ಅಷ್ಟೇ. ಅದಕ್ಕೆ ಜೊತೆಗೆ ಸಗಣಿ ಗೊಬ್ಬರ ಸಿಗ್ಲಿ ಅಂತ ಒಂದ್ ಸ್ವಲ್ಪ ಹೈನುಗಾರಿಕೆ ಇದೆ. ಹೌದು ಹೌದು ಇದೆ, ಒಂದು 8 ತಾಕಳ ಇದೆ ನಮ್ದು. ನಾವು ಮನೆ ಬಳಕೆಗೆ ನಮ್ಗೆ ಸುಮಾರು ಬೇಕಾಗತ್ತೆ, ಅದ್ರ ಜೊತೆಗೆ ಒಂದು 7-8 ಲೀಟರ್ ಪ್ರತಿ ದಿವಸ ನಾವು ಕೊಡ್ತಾ ಇದೀವಿ. ಪ್ರತಿ ದಿವಸ ಇಲ್ಲಿಂದ 4 ಅಂತ ಹೇಳಿದ್ವಲ್ಲ, ಅಲ್ಲಿ ಆ ಊರಿಗೆ ಪ್ರತಿ ದಿವಸ ನಾವು ಹೋಗಿ ಅಲ್ಲಿ ಕೊಟ್ಟು ಬರೋದು. 3 ಜನ ಚಿಕ್ಕಪ್ಪ, ದೊಡ್ಡಪ್ಪ, ನಿಮ್ಮಪ್ಪ ಎಲ್ಲರೂ ಸೇರಿ 3 ಜನ ಅಂತಂದ್ರು. 3 ಅಂತಸ್ತಿನ ಮನೆ, ದೊಡ್ಡ ಚಂದ ಮನೆ ಕಟ್ಟಿರಿ. ಇದೆಲ್ಲ ಕೃಷಿಯಿಂದನ ಸಾಧ್ಯ ಆಯ್ತು? ಹೌದು, ಖಂಡಿತ ಹೌದು, ಕೃಷಿ ಮಾತ್ರ ನಮ್ಗೆ ಮೂಲ, ಕೃಷಿಯಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಅಂತ ಹೇಳ್ಬಹುದು. ಅಜ್ಜ ಅವರು ತೀರ್ಕೊಂಡು ಈಗ 40 ಅವಾಗ ಅವರು ತೀರ್ಕೊಳ್ಳೋ ಸಮಯದಲ್ಲಿ ಕೇವಲ 1 ಅಡಿಕೆ ಆಗ್ತಿತ್ತು ಅಂತೇಳಿ ಹೇಳಿದ್ ಕೇಳಿದ್ದೇನೆ. ಅವಾಗ ಏನೂ ಇರಲಿಲ್ಲ, ಪ್ರತಿ ದಿವಸದ ಊಟಕ್ಕಾಗಿ ಕಷ್ಟಪಡುವಂತಹ ಸಂದರ್ಭಗಳಿತ್ತು. ಇವಾಗ ಆ ರೀತಿ ಏನೂ ಇಲ್ಲ, ತಂದೆ ಚಿಕ್ಕಪ್ಪಂದ್ರು ಎಲ್ಲರೂ ಕಷ್ಟಪಟ್ಟು ಮಾಡಿ ಈ ಒಂದು ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಮತ್ತಿದ್ದು ಪೂರಕವಾಗಿ ಅನೇಕ ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ, ಒಟ್ಟಾರೆ ಕೃಷಿಯ ಎಲ್ಲ ಸಂಬಂಧಪಟ್ಟಂತ ಇದರೊಳಗೆ ಸಂಶೋಧನೆಗಳು ಕೂಡ ಸಾಕಷ್ಟು ಕೆಲಸ ಮಾಡಿದವು. ಅನೇಕ ತಳಿಗಳನ್ನು ಆವಿಷ್ಕಾರ ಮಾಡಿದವು, ಮತ್ತೆ ಯಂತ್ರೋಪಕರಣಗಳ ಬಳಕೆಗೆ ಅನುಕೂಲ ಮಾಡಿಕೊಟ್ಟವು. ತಂತ್ರಜ್ಞಾನವೂ ಕೂಡ ಸುಲಭವಾಗಿ ಬಂದಿದೆ. ಇವೆಲ್ಲವೂ ಕೂಡ ನಿರಂತರವಾಗಿ ಹಂತ ಹಂತವಾಗಿ ಬೆಳೆದು ಬಂದಂತ ಬಗೆ ನಮ್ಮ. ಹೌದಲ್ಲ, ಮಣ್ಣು ಪರೀಕ್ಷೆ, ಅದರ ಆಧಾರದ ಮೇಲೆ ನಾವು ಗೊಬ್ಬರ ಕೊಡೋದಾಗಿರ್ಬೋದು, ನಿರ್ವಹಣೆ ಆಗಿರ್ಬಹುದು, ಬಿದ್ದಂತ ಸಂಪನ್ಮೂಲಗಳನ್ನು ನಿರ್ವಹಿಸುವುದಾಗಿರ್ಬೋದು, ಬಳಕೆ ಆಗಬಹುದು, ಇವೆಲ್ಲವೂ ಕೂಡ. ಹೌದು ಹೌದು, ಖಂಡಿತ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಳೇಬೇಕು ಈಗಿನ ಒಂದು ವಾತಾವರಣಕ್ಕೆ ಯೋಗ್ಯವಾಗುವಂತೆ. ಅಂದ್ರೆ ಪ್ರತಿಯೊಂದು ಕೆಲಸಗಳಿಗೂ ನಮ್ಗೆ ನೌಕರರ ಅವಲಂಬನೆ ಮಾಡ್ಕೊಳ್ಳೋದು ಅನಿವಾರ್ಯ ಅನ್ನೋದು ಕಷ್ಟ. ಇವಾಗ ಪ್ರತಿಯೊಂದು ಅವಲಂಬನೆ ಮೇಲೆ ಮಾಡೋದು ಅಂದ್ರೂ ಸಾಧ್ಯ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಇವೆಲ್ಲ ಯಂತ್ರೋಪಕರಣಗಳು ಈಗಿನ ಒಂದು ವ್ಯವಸ್ಥೆಗೆ ತಕ್ಕಂತೆ ಮಾಡಿಕೊಂಡ್ರೆ ಅಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಈಗ ಮೊದಲೆಲ್ಲ ನಾವು ಪ್ರತಿ ದಿನ ಖಾಲಿ ಅಡಿಕೆಯನ್ನು ನಮಗೆ ನಮ್ಮ ನೆನಪು ಬರೋ ಹಾಗೆ ಅವಾಗೆಲ್ಲ ತುಂಬ ಜನ ಬರ್ತಿದ್ರು ಇಲ್ಲಿ. ಇವತ್ತು ಇಲ್ಲಿ ನಮ್ಮ ಮನೇಲಿ ಅಡಿಕೆ ಸಲಿಯೋದಂದ್ರೆ ನಾಳೆ ಮತ್ತೊಬ್ಬರ ಮನೆಯಲ್ಲಿ, ಈಗ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋದು, ಹೀಗೆ ಒಟ್ಟಾಗಿ ಒಂದು 30-40 ಜನ ಸೇರಿ ಅಡಿಕೆ ಸುಲಿಯೋದಂತ ನಡೀತಿತ್ತು. ಈಗ ಹಳಬರಿಗೆ ವಯಸ್ಸಾಯ್ತು, ಹೊಸ ಯುವಕರೆಲ್ಲ ನೌಕರಿ ಅಂತೇಳಿ ನಗರಗಳನ್ನು ಸೇರ್ಕೊಂಡ್ರು. ಆ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಕಷ್ಟದಾಯಕ ಅಂತೇಳಿ ಅನಿಸೋ ಸಂದರ್ಭಗಳಿತ್ತು. ಈ ಮಿಷನ್ ಎಲ್ಲ ಬಂದ ನಂತರದಲ್ಲಿ ಯಂತ್ರಗಳ ಬಳಕೆ ಆವಿಷ್ಕಾರ ಎಲ್ಲ ಆದಾಗಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಅಡಿಕೆ ಕೊಯ್ದ್ರಾಯ್ತು, ಅದನ್ನ ತಗೊಂಡೋಗಿ ಮಿಷನ್ ಅಲ್ಲಿ ಹಾಕಿದ್ರೆ ಅದು ಸೊಲ್ದು ಕೊಡತ್ತೆ, ಅದಕ್ಕೆ ಮೇಲೆ ನಾವು ನಿಗಾವಣೆ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಆ ರೀತಿ ಒಂದು ವ್ಯವಸ್ಥೆಯಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಒಂದು ಏನಂದ್ರೆ ಯಂತ್ರಗಳು ಬಂದಿರೋದ್ರಿಂದ ಶ್ರಮ ಕಡಿಮೆ ಆಯ್ತು, ಶ್ರಮ ಕಡಿಮೆ ಆಗಿರೋದ್ರಿಂದ ನಮ್ಮ ಜನಪದ ಹೋಯ್ತು. ಒಂದ್ ಕಡೆ ಪಡ್ಕೊಂಡಿವಿ, ಇನ್ನೊಂದ್ ಕಡೆ ಕಳ್ಕೊಂಡಿವಿ. ಶ್ರಮ ಎಲ್ಲಿ ಇರುತ್ತೋ ಅಲ್ಲಿ ಜನಪದ ಇರುತ್ತೋ. ಈಗ ಶ್ರಮನ ಇಲ್ಲ, ಜಾನಪದನೂ ಇಲ್ಲ, ಅದು ಇಲ್ಲ. ನಮ್ಮ ಕೊನೆಯ ಕೊಂಡಿ ಅಂತ ಅನ್ಸುತ್ತೆ. ನಾವೆಲ್ಲ ಜನಪದ ಹಾಡು ಕುಣಿತ ಅಂತವೆಲ್ಲ ನೋಡ್ಕೊಂತ ಬೆಳೆದವರು, ಈಗ ಅವೆಲ್ಲ ಇಲ್ಲ, ಏನು ಇಲ್ಲ. ಇವಾಗ ಈಗ ನಮ್ಮೂರಲ್ಲೇ ಹೇಳ್ಬೇಕು ಅಂದ್ರೆ ಮೊದಲೆಲ್ಲ ತುಂಬಾ ಇತ್ತು. ಈಗ ನಮ್ ತಂದೆಯವರ ಕಾಲದಲ್ಲಿವರೆಗೂ, ಈಗ ನಮ್ಮ ಒಂದು ಇದ್ರವರೆಗೂ ತುಂಬಾ ಇತ್ತು. ಇನ್ನು ಮುಂದಿನ ಪೀಳಿಗೆ ಅಂತೇಳಿ ಕಾಣಸಿಗೋದು ತುಂಬಾ ಕಷ್ಟ ಏನೋ ಅಂತೇಳಿ ನಮ್ಗೆ ಅನಿಸ್ಲಿಕ್ಕೆ ಶುರು ಆಗಿದೆ ಇವಾಗ. ಆದ್ರೂ ಇವಾಗ ನಮ್ಮ ಒಂದು ತಲೆಮಾರಿನವರೆಗೆ ಚೆನ್ನಾಗಿ ನಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬಹುದು. ಈ ಊರಿನಲ್ಲಿ ತುಂಬಾ ಸಂಪ್ರದಾಯಗಳು ಮೊದ್ಲಿಂದ ಇತ್ತು, ಇವಾಗ್ಲೂ ಒಂದಷ್ಟು ನಾವು ನೋಡಬಹುದು. ಹೊರಗಿನ ಒಂದು ಹಳ್ಳಿಗಳಿಗೆ ಇದ್ ಮಾಡಿದ್ರೆ ನಮ್ಮೂರಲ್ಲಿ ತುಂಬಾ ಇದೆ. ನೀವು ಸಂಗೀತವನ್ನ ಕಲ್ತೀರಿ ಮತ್ತೆ ಪ್ರಾಕ್ಟೀಸ್ ಮಾಡ್ತೀರಿ, ಅಲ್ಲಲ್ಲಿ ಕಚೇರಿಗಳನ್ನ ಮಾಡ್ತೀರಿ, ಖಂಡಿತ ಹೇಗನ್ಸುತ್ತೆ? ಹೊರಗಡೆ ಎಲ್ಲಾದ್ರೂ ನೌಕರಿ ಮಾಡೋದು ಅಂತೇಳಿ ಹೋಗಿದ್ರೆ ಇದು ಸಾಧ್ಯವಾಗ್ತಿತ್ತೋ ಇಲ್ವೇನೋ. ಈ ಒಂದು ಉದ್ದೇಶಕ್ಕೆ ನಾವು ಕೂಡ ಕೃಷಿಯನ್ನ ಆಸಕ್ತಿಯನ್ನ ತೋರಿಸಿ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಬಂದವರು. ನಾನು ಸಂಗೀತ ಕಲಿಯಲಿಕ್ಕೆ ಸುಮಾರು ಒಂದು 20 ವರ್ಷಗಳಾಯಿತು. ಹಿಂದೂಸ್ತಾನಿ ಸಂಗೀತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋದು, ಕಾರ್ಯಕ್ರಮಗಳನ್ನು ಕೊಡೋದು, ಮನೆಯಲ್ಲಿ ಇದ್ದಾಗ ಅಭ್ಯಾಸವನ್ನು ಮಾಡೋದು, ಈ ರೀತಿಯಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಇನ್ನು ನನ್ನ ಮನೆಯವಳು ಕೂಡ ಹಾಗೆ, ಅವರು ಬೆಂಗಳೂರಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದವರು, ಕೃಷಿಯನ್ನು ನಂಬಿ ಇಲ್ಲೇ ಬಂದಿದ್ದಾರೆ. ನಾವೆಲ್ಲರೂ ಖುಷಿಯಾಗಿದ್ದೀವಿ. ನನ್ನ ತಮ್ಮಂದರು ಕೂಡ ಹಾಗೆ, ಒಬ್ಬವನು ಚಿಕ್ಕವನು, ಮತ್ತೊಬ್ಬನು ಶ್ರೀಧರ ಅಂತ, ಅವನು ಕೂಡ SSLC ಮುಗಿಸಿ ನಾನು ಇಲ್ಲ ಮನೆಯಲ್ಲೇ ಇರ್ತೀನಿ ಕೃಷಿಯನ್ನೇ ಮಾಡ್ತೀನಿ ಅಂತೇಳಿ ಹೇಳಿ ಇವಾಗ ನಮ್ಮ ಜೊತೆ ಮನೆಯಲ್ಲೇ ಇದ್ದಾನೆ. ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ. ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ತಂದೆ ಚಿಕ್ಕಪ್ಪಂದರು ಏನು ಹೇಳಿದಾರೋ ಆ ಪ್ರಕಾರವಾಗಿ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಹಂಬಲ, ಉತ್ಸಾಹ. ಇಷ್ಟೆಲ್ಲಾನು ಅನುಭವಗಳನ್ನು ಹಂಚಿಕೊಂಡ್ರಿ. ಅಂದರೆ ಕೂಡು ಕುಟುಂಬದಲ್ಲಿದ್ದರೂ ಕೂಡ ಒಬ್ರಿಗೊಬ್ರು ಸಹಾಯ ಮತ್ತು ಸಹಕಾರ ಮಾಡುವಂಗೂ ಇದ್ದೀವಿ, ತೊಗೊಳ್ಳೋಂಗೂ ಇದ್ದೀವಿ. ಮತ್ತು ಎಲ್ಲವೂ ಕೂಡ ಬೆಳೆಗಳು ಚಂದ ಬರ್ತಾ ಇದ್ದಾವೆ ಅಂತ ಕಷ್ಟ ಏನಿಲ್ಲ, ಅವು ಸಹಜವಾಗಿ ಇರುವಂಥವೆ. ಇವು ಎಲ್ಲ ಬೆಳೆಗಳು ನಮಗೆ ಅನ್ನವನ್ನು ಕೊಟ್ಟಿದ್ದವು, ಇಷ್ಟೆಲ್ಲ ಐಶ್ವರ್ಯವನ್ನು ಕೊಟ್ಟಿದ್ದವು. ಹಾಗಾಗಿ ಇದನ್ನು ನಾವು ನಂಬಿದ್ದೀವಿ, ಇದನ್ನು ಕೈ ಬಿಡಲ್ಲ, ಅದು ನಮ್ಮ ಕೈನ ಬಿಡಲ್ಲ. ಇಷ್ಟೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಸುರಾಮ್ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಅಡಿಕೆ ಮತ್ತು ಮಿಶ್ರ ಬೆಳೆಗಳ ಕುರಿತು ಜೋಯ್ಡಾ ತಾಲೂಕು ಗುಂದದ ಸುಧಾಮ್ ದಾನಗೇರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಗಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೇ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭಿ ಆಜ್ ಕಲ್ ಸೇ ಭಿ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು. ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದೊಂದು ಪ್ರಕಟಣೆ. ಮಾಜಿ ಸೈನಿಕರ ಮಕ್ಕಳಿಗಾಗಿ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನ. 2021-22 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಗಳಲ್ಲಿ ಗರಿಷ್ಠ 85% ಅಂಕಗಳನ್ನು ಮೀರಿ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗಾಗಿ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ನೀಡಲು ಉದ್ದೇಶಿಸಿದೆ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಅರ್ಹ ಮಾಜಿ ಸೈನಿಕರ ಮಕ್ಕಳು, ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಎಂಜಿಎ ರಸ್ತೆ ಕಾರವಾರ ಇವರನ್ನು ಸಂಪರ್ಕಿಸಿ ನಿಗದಿತ ಅರ್ಜಿ ನಮೂನೆಯನ್ನು ದಿನಾಂಕ 10 ನವೆಂಬರ್ 2022 ಒಳಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರವಾರ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 15 ನವೆಂಬರ್ 2022 ಒಳಗೆ ಹಿಂದಿರುಗಿಸಲು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿ ನಮೂನೆಗಾಗಿ ದೂರವಾಣಿ ಸಂಖ್ಯೆ 0833822268 ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತದಲ್ಲಿ ನಾರಾಯಣ ಬಿಳಿಯಾಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ತುಳಿದೇವ ತಮ್ಮ ಶುಕ್ರ ದೇವ ಅವರಮೆಲ್ಲೊಂದು ತೀರ ಕೊಳಿಸುವೆ ಸುವಿಲ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಸುರಮೆಲ್ಲೊಂದು ತಿರುಕೊಳು ಸಿರಿಯಲ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಏಳು ಸೇರಿಡವ ತಳಗಿಂಡಿ ತಡ ಕಂಡೆ ಸಿರಿಕೊಳಿ ಕೊಟ್ಟಗೆ ನಡೆದಡೆಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಹಿಂದಿನ ಕರದಳೆ ಉಂಡಿನು ಕರದಳೆ ಕರಕರವರಿಗೆ ಕುಳ ತಳೆಸುವೆ ಸುವಿಲೆ ಅನ್ನಿ ಕಾರವದಕ್ಕೆ ಕುಳತಾಳೆ ಸಿರಿ ದೇವಿ ಕೆಂಬು ತುಂಬಾಲ ಕಾರದಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಕೆಂಬು ತುಂಬಾಲ ಕರದಳೆ ಸಿರಿ ದೇವಿ ತನ್ನ ಮನಗೆ ಬರುವಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ನಾರ ಮನಗೆ ಬರುವಳ ಸಿರಿ ದೇವಿ ಸಿಕ್ಕದ ಮೇ ನಾರ ಮೊಡಗಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ್ನ ಮೇ ನಾರ ಮೊಡಗಳ ಸಿರಿ ದೇವಿ ಸಿರ್ಕೊಳಿ ಕೊಟ್ಟಗೆ ಬರುವಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಹೊಟ್ಟಗೆ ಬರವಳ ಸಿರಿ ದೇವಿ ಕೌಡಿ ಬಿಡವದಕ್ಕೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸಿನು ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟಳಕ್ಕೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನನ ಸೂಲಿ ಬಿಟ್ಟೊಲಕೆ ನಡವನ್ನು ಸಿರಿ ಕೋಲಿಯ ಗುಡಿ ಮಾರ್ಕೊಳಗೆ ನಡೆದಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಗುಡಿಯೊತ್ತಳೆ ಮಗುಡಿ ಇಳಿದಳೆ ಆ ಗುಡಿ ಮಾರ್ಕೊಳಗೆ ನಡೆದಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ತಂದ ನನ ಗುಡಿ ಮಾರ್ಕಲಗೆ ನಡೆದಳೆ ಸಿರ ಕೋಲಿ ಹೊಟ್ಟೆ ತುಂಬಿಮಿನೊಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ತುಂಬಿಮಿನೊಳೆ ಸಿರ ಕೋಲಿ ತನ್ನ ಕೊಟ್ಟಕ್ಕೆ ಬರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೊಟ್ಟಗೆ ಬರವನ್ನು ಸಿರಿ ದೇವಳಿ ಸಿರಿ ಕೊರಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಲಿನು ಬಿಗಿದಳೆ ಉಂಡಿನು ಬಿಗಿದಳೆ ಸಿರ್ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೊಂಬಿಗೆ ಬಿಗಿದಳೆ ಸಿರಿ ದೇವಿ ತನ್ನಲಾರ ಮನಗೆ ನಡವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಮನಗೆ ಬರವಳೆ ಸಿರಿ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸೇರಿಡವ ತಳಗಿಂಡಿ ತಡ ಕಂಡೆ ಸಿರ್ಕೊಲಿ ಕಾರವರಕ್ಕೆ ಬರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನಾನು ಕರದಳೆ ಉಂಡಿನು ಕರದಳೆ ಸಿರ್ಕೊಳಿ ಕರವರಕ್ಕೆ ಕೂಡೋ ತಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಕುಲಿ ಕಾರ ಬದಕೆ ಕುಳವನ್ನು ಸಿರ ಕೌಲಿ ನುಸ ಕಚ್ಚೆ ಕಾಲ ನೆರದಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಕಚ್ಚೆ ಕಾಲ ಕುಳವನ್ನು ಸಿರಿ ದೇವಿ ರನ್ನದ ಬಳಿಯ ಜಡದಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಬಳಿಯೇ ಒಡವನ್ನು ಸಿರ ಕೌಲಿ ಸಿರ ಕೌಲಿಗ ಸಾಪ ಇಡೋವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೌಸಾಯಲೆ ಕೌಲಿ ಬೇಯಲೆ ಹುಲ ತಿಂದೆ ನೀರ ಕುಡಿಯಲೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಲಿಗ ಸಾಪ ಇಡವಳೆ ಸಿರಿ ದೇವಿ ತನ್ನಲಾರ ಮನಗೆ ಬರೋವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಲಾರ ಮನಗೆ ಬರವಳೆ ಸಿರಿ ದೇವಿ ಸಿಕ್ಕದ ಮೇನಾಲ ಮೊಡೋಗಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಖದ ಮೇನಾಲ ಮೊಡಗಳೆ ಸಿರಿ ದೇವಿ ಸಿರ್ಕೊಲಿ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ನನಗೂ ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟಳಕ್ಕೆ ಆಡದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಕೌಲಿ ಬಿಟ್ಟಳಕ್ಕೆ ಆಡವರನ್ನು ಆ ಕೌಲಿಯ ಗುಡಿ ಮಾರ್ಕಳಗೆ ನಡದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ತಂದನಿಯ ಸೊಪ್ಪ ಮಡು ಮಡು ಧೀಮೆ ಮಂಗ ಕಡಗಣೆ ಕಂಡ ಹುಲಿ ಬಂಟ ಸುವೆ